ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ ಎದೆಯ ದೂರವಾಣಿಯ ಕರೆಯ ರಿಂಗಣ ಕೇಳು ಜೀವವೇ ಎದಕ್ಕೆ ಕಂಪನ ಹೃದಯವೂ ಇಲ್ಲಿ ಕಳೆದು ಹೋಗಿದೆ ಹುಡುಕಲೇ ಬೇಕೆ ತಿಳಿಯದಾಗಿದೆ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ ಹೇಳುವುದು ಏನು ಉಳಿದು ಹೋಗಿದೆ ಹೇಳಲಿ ಹೇಗೆ ತಿಳಿಯದಾಗಿದೆ ಇನ್ನು ಮುಂದೆ ಕೇಳಿ ಮಂಜುಳಾ ಗುರುರಾಜ್ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮಿಡಿದ ಶ್ರುತಿ ಚಿತ್ರದ ಗೀತೆ ಸಾಹಿತ್ಯ ಎಂಎನ್ ವ್ಯಾಸರಾವ್ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಯಾವುದು ಪ್ರೀತಿ ಎಲ್ಲಿದೆ ನೀತಿ ಈ ಮೋಹದಾಹ ಮುಳ್ಳಿನ ರೀತಿ ಕಿರಿದು ಕಾಡುವುದೇಗೆ ಹೇಗೆ ತಗೋ ಇದೇ ತಗೋ ಯಾವುದು ಪ್ರೀತಿ ಎಲ್ಲಿದೆ ನೀತಿ ಈ ಮೋಹದಾಹ ಗುಡಿಯಲಿ ದೇವಿಯು ನೀನು ದೇವಿಗೆ ಒಲವಿನ ದೀಪವು ನಾನು ದೀಪವು ಆಗುವುದೇ ಸಾಯುವ ಕ್ಷಣಗಳ ಕಾದಿಗೆ ನಾನು ಕಾಣಿಸದೆ ನಿನಗೆ ಹೃದಯವ ಬೆಸೆದ ಬಂಧನವೆಲ್ಲಿ ಆ ದಾಹವತಣಿಸಿದೆ ಪ್ರೀತಿಗೆ ನಾನು, ದಾಹವತಣಿಸದೆ ದೂಡಿದೆ ನೀನು, ಪ್ರೇಮವು ಸಾಯುವುದೇ. ಒಳಗಿದೆ ಒಲವು, ಹೊರಗಿದೆ ಕಗೆಯು, ಹೊರಗಿದೆ ಮನವು, ದಹಿಸಿದೆ ತನುವು. ಒಡೆಯಿದೆ ಜೀವನ ಜೀವ ಬಾಡಿಸಿದೆ, ಯಾವುದು ಪ್ರೀತಿ, ಎಲ್ಲಿದೆ ನೀತಿ, ಈ ಮಹದಾಪ ಮುಳ್ಳಿನ ರೀತಿ, ತಿರುಗಿ ಕಾಡು ಮುಂದಿನ ಗೀತೆ ಕೆಜೆ ಯೇಸುದಾಸ್ ಅವರ ಸ್ವರದಲ್ಲಿ ರಾಮಾಚಾರಿ ಚಿತ್ರದ್ದು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ. ಹಾಡ ಕೇಳವ ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ, ಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ, ಬೆಳಕು ನೀನಿ ಭೂಮಿಗೆ, ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಭಾಷೆಯು, ಅಳುವೆ ನಿನ್ನ ಆಜ್ಞೆಯು, ದಂತದ ಬೊಂಬೆ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಸಲಿಲ್ಲ ಬೇಡಲು ಕೊನೆಗೆ, ಕೇಳುಗರ ಗುಂಡಿಗೆಯ ತಾಳಕ್ಕೆ ನಾನು ಹಾಡುವೆನು, ಬದಲಿಗೆ ನ ಕೇಳೆನು ಏನು, ಮನೆಯೇ ನನ್ನ ಶಾಲೆಯು, ಪದವೆ ನನ್ನ ಪಾಠವು, ಗುರುವೆ ನನ್ನ ಅಮ್ಮನು, ನನಗೆ ನಾನೇ ಗುಮ್ಮನು, ಊರಿನ ಗಿಣಿಯುನ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ್ವ. ನೆನಪಿಸುವುದ ಮರೆಯುವುದಿಲ್ಲ. ಮಗನ ವಿನ ಅಮ್ಮನಿಗೆ ಲೋಕವೇ ಇಲ್ಲ. ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ. ನನಗೆ ಗಾಯ ಆದರೆ ಅವಳು ಅತ್ತು ಕರೆವಳು. ನನಗೆ ನಗು ಬಂದರೆ ಅವಳು ನೋವ ಮರೆವಳು. ಅವಳಿಗೆ ಕರುಣ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಮುಂಜಿನ ಗೀತೆ ಬಾಡದ ಹೂವು ಚಿತ್ರದ್ದು. ಕೇಳಿಬರುವ ಸ್ವರ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದ್ದು. ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಸಂಯೋಜನೆ ಅಶ್ವಥ್ ವೈದಿ. ನಲಿವಿನ ಬಾಳಿಗೆ ಒಲುಮೆಗೆ ಕಾಣಿಕೆ, ಮರೆಯದ ಸ್ನೇಹಕ್ಕೆ ಮಿಲನವೇ ಹೊಂದಿಕೆ, ಮಿಲನವೇ ಹೊಂದಿಕೆ. ನಲಿವಿನ ಬಾಳಿಗೆ ಒಲುಮೆಗೆ ಕಾಣಿಕೆ, ಮೇಲು ಎಂದು ಬದುಕದು ನೀರಿನಾಚೆ, ಬೆರೆಯದೆ ಗಂಡು ಹೆಣ್ಣು ನಡೆಯದು ಪ್ರೇಮ ನೌಕೆ, ಪ್ರಣಯದ ಕವಿತೆಗೆ, ಪ್ರಣಯದ ಕವಿತೆಗೆ ನೋಟವೇ ಪೀಠಿಗೆ. ನಲಿವಿನ ಬಾಳಿಗೆ ಒಲುಮೆಗೆ ಕಾಣಿಕೆ, ಅರಿಯದೆ ಜೀವ ಭಾವ ಹರಿಯದು ಆಸೆ ಗಂಗೆ, ಸದ ಸದಾ ಬದುಕಿಗೆ, ಸದ ಸದಾ ಬದುಕಿಗೆ ಪ್ರೀತಿಗೆ ದೀಪಿಗೆ. ನಲಿವಿನ ಬಾಳಿಗೆ ಒಲುಮೆಗೆ ಕಾಣಿಕೆ. ಹೊಳೆಯುವ ಚಿನ್ನವೆಂದು ನೆಲ ನಾಚೆ ಕಲೆಯದೆ ಹೂರುಂದಿ ಅರಳದು ನಲ್ಮೆ ಪೂಜೆ ಸಲುಗೆ ಬೆಸುಗೆಗೆ ಸಲುಗೆ ಬೆಸುಗೆಗೆ ನಾಂದಿಯ ಹಾರಿರೆ ನಲಿವಿನ ಬಾಳಿಗೆ ಕೊಲುಮೆಯೇ ಕಾಣಿಕೆ ಮರೆಯದ ಸ್ನೇಹಕ್ಕೆ ಮಿಲನವೇ ಹೊಂದಿಗೆ ಮಿಲನವೇ ಹೊಂದಿಗೆ ಇನ್ನು ಮುಂದೆ ಕೇಳಿ ಡಾಕ್ಟರ್ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಬಂಧನ ಚಿತ್ರದ ಗೀತೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಬಲತೆಯು ತಂದಂತ ಹೂವು ಮುಡಿಯೇರೆ ನಲಿವು ಮುಡಿ ಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟ ದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ತುಟಿ ಮೇಲೆ ಬಂದಂಥ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿದ್ದು ಮುನ್ನೂರ ಒಂದು ಮೂರು ಗಂಟಲ್ಲಿ ಈ ಬಾಳ ನಂಟು